ನಮ್ಮ ಹೆಸರು ಬಸಲಿಂಗಪ್ಪ ಅಂತ ಹೇಳಿ ಮೇಡಮ್. ತಾಲೂಕ್ ಕೊಡಗೇರ ಗ್ರಾಮ ಪಂಚಾಯತ್ ತಡಿಬಿಡಿ ಮೇಡಮ್. ನಮ್ದು ಉಂಡೇಕಲ್ ಅಂತ ಊರು ಮೇಡಮ್. ನರೇಗಿಂದ ಮೇಡಮ್ ದುಡಿಯೋಣ ಹಬ್ಬ ಕಾರ್ಯಕ್ರಮ ದೊಡ್ಡದು ಕೃಷಿ ಹೊಂಡ ಮಾಡಿದೆ ಮೇಡಮ್. ನೀರು ಬಿದ್ದಿದೆ ಅದರಲ್ಲಿ, ಅದರಿಂದ ಬಹಳ ಉಪಯುಕ್ತವಾಗಿದೆ ಮೇಡಮ್. ನರೇಗಾ ಒಂದು ಬೆಳೆ ಬೆಳೆಯಲು ಮುಂದಿನ ದಾರಿ ತೋರಿಸಿದಂತಾಗಿದೆ ಮೇಡಮ್. ನರೇಗಾ ಯೋಜನೆಗೆ ಮತ್ತು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ಇಲಾಖೆಗೆ ತುಂಬಾ ಧನ್ಯವಾದ ಮೇಡಮ್. ಕೃಷಿ ಹೊಂಡ ನಿರ್ಮಾಣಕ್ಕೆ ನರೇಗಾ ಯೋಜನೆಯ ಪ್ರಯೋಜನ ಪಡೆಯಿರಿ. ಹೆಚ್ಚಿನ ಮಾಹಿತಿಗೆ ನಿಮ್ಮ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಗ್ರಾಮೀಣಾಭಿವೃದ್ಧಿ ಆಯುಕ್ತಾಲಯದ ಪ್ರಕಟಣೆ. ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮ್ಮ ಇಂದಿನ ಈ ಕಾರ್ಯಕ್ರಮದಲ್ಲಿ ಕೇಳೋಣ, ಎಣ್ಣೆ ಕಾಳುಗಳ ಮೌಲ್ಯವರ್ಧನೆ ಹಾಗೂ ಶುದ್ಧ ಖಾದ್ಯ ತೈಲ ಉತ್ಪಾದನೆಯಲ್ಲಿ ತೊಡಗಿಸಿಕೊಂಡಿರುವ ಬೇಲೂರು ತಾಲೂಕು ಬಿಪಿ ಕೊಪ್ಪಲಿನ ಬಿಎಸ್ ರಘು ಅವರೊಂದಿಗಿನ ಸಂದರ್ಶನದ ಮೊದಲ ಭಾಗವನ್ನ. ಪ್ರೀತಿಯ ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಎಣ್ಣೆಕಾಳುಗಳ ಮೌಲ್ಯವರ್ಧನೆ ಹಾಗೂ ಶುದ್ಧ ಖಾದ್ಯ ತೈಲ ಉತ್ಪಾದನೆಯಲ್ಲಿ ತೊಡಗಿಸಿಕೊಂಡಿರತಕ್ಕಂತಹ ಬಿಎಸ್ ರಘು ಅವರೊಂದಿಗೆ ನಾವು ಮಾತನಾಡ್ತಾ ಇದ್ದೇವೆ. ಎಣ್ಣೆಯ ಪರಿಸ್ಥಿತಿ ಇವತ್ತು ಏನಾಗಿದೆ ಎನ್ನುವಂಥದ್ದು ನಮ್ಮೆಲ್ಲರಿಗೂ ಕೂಡ ಗೊತ್ತು. ಅನೇಕ ವೈದ್ಯರೇ ಹೇಳ್ತಾರೆ, ನಾವು ಅಡಿಗೆಯಲ್ಲಿ ಬಳಸ್ತಾ ಇರತಕ್ಕಂತಹ ಖಾದ್ಯ ತೈಲ ಅಥವಾ ಅಡಿಗೆ ಎಣ್ಣೆ ಎನ್ನುವಂಥದ್ದೇನಿದೆಯೋ ಅದು ಕಲಬೆರಕೆಯಾದಂತಹ ಪರಿಣಾಮ ಇವತ್ತು ಹೆಚ್ಚು ಹೆಚ್ಚು ಅನಾರೋಗ್ಯ ಕಾಡ್ತಾ ಇದೆ ಅನ್ನುವಂತಹ ಮಾತುಗಳನ್ನ ಹೇಳ್ತಾರೆ. ಆದಷ್ಟು ಶುದ್ಧವಾದಂತಹ ಖಾದ್ಯ ತೈಲವನ್ನ ಬಳಕೆಯನ್ನ ಮಾಡಿ ಹಾಗೂ ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ಅಡುಗೆ ಎಣ್ಣೆಯನ್ನ ಬಳಕೆಯನ್ನ ಮಾಡಿ ಅಂಥೇಳಿ ವೈದ್ಯರು ಅನೇಕ ರೋಗಿಗಳಿಗೆ ಸಲಹೆಯನ್ನ ನೀಡ್ತಾರೆ. ಈ ತರಹದ ಅನೇಕ ಸಮಸ್ಯೆಗಳನ್ನ ಗುರುತು ಮಾಡಿದಂತಹ ರಘು ಅವರು, ತಾವೇ ನಮ್ಮ ಭಾಗದ ರೈತರು ಏನು ಎಣ್ಣೆಕಾಳುಗಳನ್ನ ಬೆಳೀತಾರೋ ಅದರ ಮೌಲ್ಯವರ್ಧನೆಯನ್ನ ಮಾಡುವ ಮೂಲಕ ರೈತರಿಗೆ ನೆರವಾಗತಕ್ಕಂಥದ್ದು, ಹಾಗೆಯೇ ಶುದ್ಧ ಖಾದ್ಯ ತೈಲವನ್ನ ಉತ್ಪಾದನೆ ಮಾಡುವ ಮೂಲಕ ಗ್ರಾಹಕರಿಗೆ ನೆರವಾಗುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅವರು ಯಾಕೆ ಈ ಒಂದು ಕ್ಷೇತ್ರಕ್ಕೆ ಬಂದರು, ಇದಕ್ಕೆ ಪ್ರೇರಣೆ ಏನು, ಇಲ್ಲಿ ಏನೆಲ್ಲ ಸವಾಲುಗಳು ಇರುತ್ತೆ, ನಾವು ಈ ಶುದ್ಧ ತೈಲವನ್ನ ಉತ್ಪಾದನೆ ಮಾಡೋದ್ರಿಂದ ಏನೆಲ್ಲ ಅನುಕೂಲಗಳು ಲಭಿಸುತ್ತೆ, ಈ ಒಂದು ಶುದ್ಧ ತೈಲವನ್ನ ಉತ್ಪಾದನೆ ಮಾಡತಕ್ಕಂತಹ ಒಂದು ಪ್ರೋಸೆಸ್ ಹೇಗಿರುತ್ತೆ ಅನ್ನುವಂತಹ ವಿಚಾರಗಳನ್ನ ಈಗ ಅವರಿಂದಾನೇ ನಾವು ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ರಘು ಅವರಿಗೆ. ನಮಸ್ಕಾರ ಸರ್. ತಾವು ಏನು ಓದಿದ್ರಿ ರಘು? ಸರ್, ನಾನು ಮೆಕ್ಯಾನಿಕಲ್ ಇಂಜಿನಿಯರ್ ಓದಿದ್ದೆ. ಬೆಂಗಳೂರಲ್ಲಿ ಒಂದು ಬಹುರಾಷ್ಟ್ರೀಯ ಕಂಪನಿ, MNC ಕಂಪನಿ ಅಂತ ಏನು ಹೇಳ್ತೀವಿ, ಅಲ್ಲಿ 2005 2021 ಕೆಲಸ ಮಾಡಿದೆ. ಓಹೋ. ಒಬ್ಬ ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿ ಒಬ್ಬ ಮ್ಯಾನೇಜರ್ ಆಗೋರ್ಗೂ ಅಲ್ಲಿ ದುಡಿದು ಕೆಲಸ ಮಾಡಿ ಸೇವೆ ಸಲ್ಲಿಸ್ತೀವಿ ಅಲ್ಲಿ ಇಷ್ಟು ವರ್ಷ. ಮೂಲತಃ ಕೃಷಿ ಕುಟುಂಬ? ಹೌದು ಸರ್, ಮೂಲತಃ ಕೃಷಿ ಕುಟುಂಬ. ಹಾಗಾಗಿ ಒಂದು ಈ ಮಣ್ಣಿನ ಸೊಗಡು, ಈ ಒಂದು ಸ್ವಾಭಾವಿಕತೆ, ಈ ಪರಿಸರ, ನಾವು ನ್ಯಾಚುರಲ್ ಅಂತ ಏನ್ ಹೇಳ್ತೀವಿ ಅದೆಲ್ಲ ನಾವು ಮುಂಚೆ ಚಿಕ್ಕದ್ರಿಂದಲೇ ನೋಡ್ಕೊಂಡು ಬಂದಂತದ್ದು, ಒಳ್ಳೆತನ ಅಥವಾ ಶುದ್ಧತೆ ಅದೆಲ್ಲ ಮುಂಚೆಯಿಂದಲೇ ಬಂದಿತ್ತು ನಮ್ಗೆ. ಎಷ್ಟೆಕರೆ ಜಮೀನು ಇದೆ ನಿಮ್ಗೆ? ಸರ್, ನಮ್ಗೆ ಜಮೀನು ವಿಷಯಕ್ಕೆ ಬಂದ್ರೆ ಸ್ವಲ್ಪ ಕಡಿಮೆ ಇತ್ತು, ಅದರಲ್ಲಿ ಸ್ವಲ್ಪ ತೋಟ, ಒಂದ್ 2-2.5 ಎಕರೆ ಭೂಮಿ ಆತರ ಇತ್ತು. ಅದರಲ್ಲಿ ನಾವೇನಂತಂದ್ರೆ ಮನೆಗೆ ಬೇಕಾದಂತ ಪದಾರ್ಥಗಳು, ಸಣ್ಣ ಪುಟ್ಟ ತರಕಾರಿಗಳು ಅಷ್ಟು ಮಾತ್ರ ಬೆಳೀತಾ ಇದ್ವಿ. ನಾನು ಒಂದು ವಿದ್ಯಾಭ್ಯಾಸನ ಮುಗಿಸಿ ಮನೆಗೆ ಅಷ್ಟರಲ್ಲಿ ಏನು ಹಾಕ್ತಾ ಇರಲಿಲ್ಲ. ಒಂದು 2 ಎಕರೆ ಜಮೀನಲ್ಲಿ ನಮ್ದು ಪೂರ್ತಿ ನೀರಾವರಿಯನ್ನ ಅವಲಂಬಿಸಿರಲಿಲ್ಲ, ಮಳೆಯನ್ನ ಆಶ್ರಯಿತ ಭೂಮಿಯಾಗಿತ್ತು. ಹಾಗಾಗಿ ಮನೆಯ ಒಂದು ಜವಾಬ್ದಾರಿ ಒತ್ತಿರೋದ್ರಿಂದಾಗಿ ನಾನು ಡಿಪ್ಲೊಮಾ ಇಂಜಿನಿಯರಿಂಗ್ ಮಾಡಿದ ತಕ್ಷಣನೇ ಬೆಂಗಳೂರಿಗೆ ಕೆಲಸಕ್ಕೆ ಹೋಗುವಂತ ಪರಿಸ್ಥಿತಿ ಬಂತು. ಅನ್ಫಾರ್ಚುನೇಟ್ಲಿ ಕಂಟಿನ್ಯೂ ಮಾಡಕ್ ಆಗ್ಲಿಲ್ಲ. ಆಮೇಲೆ ಕೆಲಸಕ್ಕೆ ಸೇರಿದ್ಮೇಲೆ ನಾನು ವೀಕೆಂಡ್ ಕ್ಲಾಸಸ್ ನ ತಗೊಂಡು ಮೈಸೂರು ಯೂನಿವರ್ಸಿಟಿಯಿಂದ ಬಿಟೆಕ್ ಇಂಜಿನಿಯರಿಂಗ್ ಅನ್ನ ಮುಗಿಸಿದೆ. ಹೆಚ್ಚಿನ ವಿದ್ಯಾಭ್ಯಾಸವನ್ನ ಕೆಲಸ ಮಾಡ್ಕೊಂಡೇ ಮಾಡಿದೆ. ಈಗ ಒಂದಷ್ಟು ಜಮೀನಿತ್ತು ಅಂತ ಹೇಳಿದ್ರಿ, ಜಮೀನಲ್ಲೇ ಒಂದಷ್ಟು ಮಾಡಬಹುದು, ಏನಾದರೂ ಒಂದಷ್ಟು ಸಾಧನೆ ಮಾಡಬಹುದು ಅಂತ ಹೇಳಿ ಅನಿಸ್ಲಿಲ್ವಾ? ಮುಂಚೆಯಿಂದ ನಾವು ಅಪ್ಪ ಅವರಿಗೆಲ್ಲ ಸಹಾಯ ಮಾಡ್ತಾ ಇದ್ವಿ ಜಮೀನಲ್ಲಿ, ಸಹಾಯ ಮಾಡ್ತಾ ಇರ್ಬೇಕಾದ್ರೆ ಏನಂದ್ರೆ ನಮ್ಮ ಅಪ್ಪ ಅವರೆಲ್ಲ ಅಣ್ಣತಮ್ಮಗಳೆಲ್ಲ ಜಾಸ್ತಿ ಜನ ಇರೋದ್ರಿಂದ ಸೊ ಅದರಲ್ಲಿ ಏನಾಗಿತ್ತು ಅಂದ್ರೆ ಭೂಮಿ ಕಮ್ಮಿ ಇತ್ತು ಅವರಿಗೆ, ಭೂಮಿ ಕಮ್ಮಿ ಇತ್ತು. ಅದರಲ್ಲಿ ಬಾರೆ ಭೂಮಿ ಅಂತ ಹೇಳ್ತೀವಲ್ಲ, ಗುಡ್ಡಗಾಡು ಪ್ರದೇಶದಲ್ಲಿ ಇದ್ದಂತಹ ಜಮೀನು, ಮಳೆ ಸಂಪೂರ್ಣವಾಗಿ ಮಳೆ ಆಶ್ರಿತ, ಅದರಲ್ಲೂ ಬರಡು ಭೂಮಿ ತರ ಇತ್ತು. ಸೊ ಆತರ ಇದ್ದಾಗ ಆ ಒಂದು ಪರಿಸ್ಥಿತಿ ನಾನು ನೋಡಿದ್ದೆ ಚಿಕ್ಕದ್ರಿಂದ. ಆಮೇಲೆ ಬೆಂಗಳೂರಿಗೆ ಹೋದ್ವಿ, ಅದೇ ಒಂದ್ ಇದ್ರಲ್ಲಿ ನಾವು ಜವಾಬ್ದಾರಿಯನ್ನು ಹೊತ್ತು ಸೊ ಅಲ್ಲೆಲ್ಲ ಕೆಲಸ ಮಾಡಿ ಅದಾದ್ಮೇಲೆ ನಂದು ಈ 2ನೇ ಒಂದು ವೃತ್ತಿಯನ್ನ ಯಾವುದೋ ಒಂದು ಉದ್ದೇಶದಿಂದ ಇದನ್ನ ತಗೊಂಡೆ ನಾನು. ಮೊದಲನೇ ಒಂದು ವೃತ್ತಿಯನ್ನ ರಾಜೀನಾಮೆ ಕೊಟ್ಟು ಎರಡನೇ ವೃತ್ತಿಯನ್ನ ಒಂದು ಯಾವುದೋ ಒಂದು ಮೂಲ ಉದ್ದೇಶದಿಂದ ತಗೊಂಡೆ. ಅವಾಗ ಕೃಷಿಯಲ್ಲೂ ಮಾಡಬಹುದು ಅಂತ ಅನ್ನಿಸ್ತು. ಕೃಷಿಯಲ್ಲಿ ನಮ್ಮ ಭೂಮಿ ಆತರ ಒಂದು ಬಾರೆ ನೆಲಗಳಲ್ಲಿ ಇತ್ತು, ಕಮ್ಮಿ ಇರೋದ್ರಿಂದ, ನೀರಾವರಿ ಸೌಲಭ್ಯ ಕಮ್ಮಿ ಇರೋದ್ರಿಂದ ನಾನು ಸ್ವಲ್ಪ ಎಜುಕೇಟೆಡ್ ಆಗಿ ನಾನು ಬೆಂಗಳೂರಲ್ಲೆಲ್ಲ ಕೆಲಸ ಮಾಡಿ ಈ ಒಂದು ಇವತ್ತು ಆಹಾರ ಪದ್ಧತಿ ಆಗ್ಬಹುದು, ಕಲಬೆರಕೆ ಆಗ್ಬಹುದು, ಇವತ್ತಿನ ವ್ಯವಸ್ಥೆ ಆಗ್ಬಹುದು, ಆರೋಗ್ಯದಲ್ಲಿನ ಚಾಲೆಂಜಸ್ನೆಲ್ಲ ನೋಡ್ತಾ ಇದ್ದೆ. ಸೊ ಆ ಒಂದು ನಿಟ್ಟಿನಲ್ಲಿ ಆ ಮೂಲಕ ಏನಾದರೂ ಒಂದು ಮಾಡೋಣ, ಜನಗಳಿಗೆ ಒಂದು ರೀಚ್ ಆಗೋಣ, ಜನಗಳಲ್ಲಿ ಇರುವಂತಹ ಗೊಂದಲಗಳನ್ನು ದೂರ ಮಾಡೋಣ, ಜನಗಳಿಗೆ ಆರೋಗ್ಯದ ಅವೇರ್ನೆಸ್ ನ ಕ್ರಿಯೇಟ್ ಮಾಡತ್ತರ ಪ್ಯಾರಲಲ್ ಆಗಿ ರೈತರಿಗೆ ಅವರು ಏನ್ ಬೆಳೀತಾ ಇದಾರೆ ಅದರಲ್ಲಿ ಪ್ರೋತ್ಸಾಹ ಕೊಡೋಣ. ಈಗ ನಾವೊಂದು ವ್ಯಾಲ್ಯೂ ಅಡಿಷನಲ್ ಆಗಿ ಯಾವ್ದಾದ್ರು ಒಂದು ಕೈಗಾರಿಕೆ ಸ್ಟಾರ್ಟ್ ಮಾಡಿದ್ವಿ ಅಂದ್ರೆ ಖಂಡಿತ ಅದರದ್ದು ಬಂದು ಸೋರ್ಸ್ ಬಂದ್ಬಿಟ್ಟು ರೈತರು. ಸೊ ನಮ್ದು ರೈತ ಕೃಷಿಗೆ ರಿಲೇಟೆಡೇ ನಮ್ದು ಇಂಡಸ್ಟ್ರಿ. ನಾನೇನು ಒಂದು ಮಾಡಕ್ ಹೊರಟಿದ್ದೀನಿ ಜನಗಳಿಗೆ ಒಂದು ಶುದ್ಧತೆ ಕೊಡಬೇಕು ಅಂತ. ಸೊ ಅದಕ್ಕೆ ಮೂಲ ರೈತರೇ ಕೈ ಜೋಡಿಸ್ಬೇಕು. ಸೊ ರೈತರು ಬೆಳೆದಂತ ಪದಾರ್ಥನ ನಾನು ತಂದು ಶುದ್ಧತೆಯಾಗಿ ಪರಿವರ್ತನೆ ಮಾಡಿ ಜನಗಳಿಗೆ ತಲುಪಿಸುವಂತ ಕೆಲಸ. ಸೊ ಅದರಲ್ಲಿ ರೈತರಿಗೂ ಪ್ರೋತ್ಸಾಹ ಕೊಟ್ಟಂಗಾಗತ್ತೆ. ಇವಾಗೆಲ್ಲ ಎಷ್ಟೋ ಜನ ಮರ್ತ್ಬಿಟ್ಟಿದ್ದಾರೆ ಕೆಲವು ಬೆಳೆಗಳನ್ನ. ತುಂಬಾ ವರ್ಷಗಳ ಹಿಂದೆ ನಾವೇನು ಎಣ್ಣೆ ಉತ್ಪಾದನೆಗಳಲ್ಲಿ ಎಣ್ಣೆ ಬೀಜಗಳನ್ನ ಬಳಸ್ತಾ ಇದ್ವಿ, ಉದಾಹರಣೆಗೆ ಉಚ್ಚೆಳ್ಳು, ಪುಟ್ಟೆಳ್ಳು, ಕುಸುಬೆ, ಅಗಸೆ, ಸುಮಾರು ಎಣ್ಣೆ ಬೀಜಗಳನ್ನ ಈಗ ಉತ್ಪತ್ತಿ ಮಾಡ್ತಾ ಇಲ್ಲ. ಏನಕ್ಕೆ ಉತ್ಪತ್ತಿ ಮಾಡ್ತಾ ಇಲ್ಲ ಅಂತಂದ್ರೆ ಈಗ ಅದನ್ನ ಎಣ್ಣೆ ಆಗಿ ಕನ್ವರ್ಟ್ ಮಾಡ್ತಿರ್ಲಿಲ್ಲ, ಬೇಡಿಕೆ ಇರಲಿಲ್ಲ. ಯಾಕೆ ಕನ್ವರ್ಟ್ ಮಾಡ್ತಿರ್ಲಿಲ್ಲ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಜಾಗತಿಕ ಮಟ್ಟದಲ್ಲೆಲ್ಲ ಬದಲಾವಣೆಗಳಾಗಿ ಜನಗಳಲ್ಲಿ ಏನಂತಂದ್ರೆ ಒಳ್ಳೆಯ ಒಂದು ಪದಾರ್ಥಗಳು ಸಿಗುವುದು ದೂರ ಆಗ್ತಾ ಇತ್ತು. ಜನಗಳು ಬೆಳೆದಂತಹ ಎಣ್ಣೆ ಕಾಳುಗಳನ್ನ ಬಳಸಿ ಎಣ್ಣೆ ತೆಗೆಯುವಂತಹ ಪದ್ಧತಿ ಕ್ರಮೇಣ ದೂರ ಆಗಿ ಈ ಒಂದು ಬಹುರಾಷ್ಟ್ರೀಯ ಕಂಪನಿಗಳಾಗ್ಬಹುದು, ಈಗಿನ ಒಂದು ಆಧುನಿಕ ವಿಧಾನದ ಒಂದು ಎಣ್ಣೆ ತಯಾರಿಕಾ ಪದ್ಧತಿ ಆಗ್ಬಹುದು, ಆ ಒಂದು ಎಣ್ಣೆ ಬೀಜಗಳನ್ನು ಬೆಳೆಯೋದಕ್ಕೆ ಪ್ರೋತ್ಸಾಹ ಕೊಡ್ತಾ ಇರಲಿಲ್ಲ. ಆ ನಿಟ್ಟಿನಲ್ಲಿ ಅವೆಲ್ಲ ಕಣ್ಮರೆಯಾಗಿತ್ತು. ಈಗ ನಾವು ಈ ಒಂದು ಉದ್ಯಮ ಗಾಣದ ಒಂದು ಎಣ್ಣೆನ ಪರಿಚಯಿಸುವುದರಿಂದ ಅದರ ಮಹತ್ವವನ್ನು ತಿಳಿಸಿ ಹೇಳೋದ್ರಿಂದ ಖಂಡಿತ ಅದಕ್ಕೆ ಬೇಕಾಗಿರುವಂತಹ ಮೂಲ ಒಂದು ರಾ ಮಟೀರಿಯಲ್ ಅಂತಂದ್ರೆ ಕೃಷಿಯ ಎಣ್ಣೆ ಬೀಜಗಳು. ಸೊ ಅವರಿಗೆ ಮತ್ತೆ ಪ್ರೋತ್ಸಾಹ ಕೊಟ್ಟಂಗಾಗುತ್ತೆ. ಈಗ ಯಾವುದೋ ಒಂದು ಬೆಳೆಗೆ ಅವರು ಸ್ಟ್ರಿಕ್ಟ್ ಆಗ್ಬಿಟ್ಟು ಅದನ್ನೇ ಬೆಳಿಬೇಕು, ಸೊ ಅದರಲ್ಲಿ ತುಂಬಾ ಖರ್ಚು ಮಾಡ್ತಾರೆ, ಅದರಲ್ಲಿ ರೈಟ್ ಸಿಕ್ಕಿದ್ರು ಸಿಗುತ್ತೆ, ಬೆಲೆ ಸಿಗದಿದ್ರು ಸಿಗಲ್ಲ, ಆಮೇಲೆ ಗೊಂದಲಗಳಿಗೆ ಒಳಗಾಗಿದ್ದಾರೆ. ಸೊ ಅವರಿಗೆ ಯಾವುದೇ ಬೇರೆ ರೀತಿಯ ಒಂದು ಆಪ್ಷನ್ಗಳಿಲ್ಲ. ಸೊ ಆ ಒಂದು ಇದರಲ್ಲಿ ಎಣ್ಣೆ ಬೀಜಗಳು ಈ ತರ ಬೇರೆ ಬೇರೆ ಒಂದು ಹಳೆಯ ಪದ್ಧತಿಗಳನ್ನ ನಾವು ಪರಿಚಯಿಸಿದಾಗ ಜನಗಳಿಗೆ ಒಂದು ಏನಂದ್ರೆ ವಿಭಿನ್ನವಾದಂತಹ ಒಂದು ಬೆಳೆಗಳ ಪರಿಚಯ ಆದಂಗಾಗುತ್ತೆ. ಅವ್ರಿಗೂ ಏನಂತಂದ್ರೆ ಮುಂಚೆ ಏನ್ ಬೆಳೀತಾ ಇದ್ರು ಅದನ್ನೆಲ್ಲ ಮತ್ತೆ ಮರುಪರಿಚಯಿಸಿದಾಗ ಅವ್ರಿಗೆ ಏನಂತ ಆಗುತ್ತೆ ಅಂತಂದ್ರೆ ಬೆಳೆಗಳಲ್ಲಿ ಒಂದು ವೈಭಿನ್ನತೆ ಅನ್ನೋದು ಒಂದು ಕಾಣಿಸುತ್ತೆ, ವಿಭಿನ್ನತೆ ಅನ್ನೋದು ಕಾಣಿಸುತ್ತೆ. ಸೊ ಅವಾಗ ಅವ್ರಿಗೂ ಆದಂತಹ ಒಂದು ಒಳ್ಳೆ ಬೆಲೆ ಸಿಗುತ್ತೆ ರೈತರಿಗೆ. ಈ ಮೂಲಕ ಎಣ್ಣೆ ಕಾಳುಗಳಲ್ಲಿ ನಾವು ಉಪಯೋಗಿಸಿ ಎಣ್ಣೆ ತೆಗೆಯೋದ್ರಿಂದ ರೈತರಿಗೆ ಒಂದು ಪ್ರೋತ್ಸಾಹ ಕೊಟ್ಟಂಗಾಗುತ್ತೆ. ಹೌದು, ಸುಮಾರು 17 ವರ್ಷಗಳ ಕಾಲ ನೀವು ಬಹುರಾಷ್ಟ್ರೀಯ ಕಂಪನಿನಲ್ಲಿ ಕೆಲಸ ಮಾಡಿದೆ ಅಂತ ಹೇಳಿದ್ರಿ, ಹೇಗಿತ್ತು ಅಲ್ಲಿ ಅನುಭವಗಳು? ಬಹುರಾಷ್ಟ್ರೀಯ ಕಂಪನಿ ಸೇರಿದವರು ಸಾಮಾನ್ಯವಾಗಿ ಬಿಟ್ಟು ಬರೋದಿಲ್ಲ, ಸಾಕಷ್ಟು ಸೌಲಭ್ಯ ಇರುತ್ತೆ, ಕೈ ತುಂಬಾ ಸಂಬಳ ಇರುತ್ತೆ, ಆದ್ರೂ ಕೂಡ ನೀವು ಬಿಟ್ಟು ಬಂದ್ರಿ, ಹೇಗಿತ್ತು ಅಲ್ಲಿ ಅನುಭವಗಳು? 17 ವರ್ಷ ನಾನು ಮಾಡಕ್ ಮುಂಚೆ ನಾನು ಅನ್ಕೊಂಡಿದ್ದೆ ನಾವು ಒಂದು ಒಳ್ಳೆ ಕಂಪನಿಲಿ ಸೆಟ್ಲ್ ಆಗಿದ್ದೀನಿ, ಸಾಕು ಇನ್ನು ಜೀವನದಲ್ಲಿ ಚೆನ್ನಾಗಿ ಕೆಲಸ ಮಾಡಿಕೊಂಡು ನೆಮ್ಮದಿಯಾಗಿರೋಣ, ಒಂದು ಗೌರವನೂ ಇರುತ್ತೆ, ಒಂದು ಸಂಬಳನೂ ಇರುತ್ತೆ, ಒಂದು ಫ್ಯಾಮಿಲಿ ಒಂದು ಜೀವನ ಆಗುತ್ತೆ ಅಂತ. ಕ್ರಮೇಣವಾಗಿ ಕೆಲಸ ಮಾಡ್ತಾ ಇದ್ದಾಗ ನಮಗೆ ಏನಂತಂದ್ರೆ ನನ್ನಲ್ಲಿ ಒಂದು ಈಗಿನ ಒಂದು ಆಧುನಿಕ ಬದಲಾವಣೆಗಳಾಗ್ಬೋದು, ಆರೋಗ್ಯದ ಒಂದು ಚಾಲೆಂಜಸ್ ಆಗ್ಬೋದು ಜನಗಳಲ್ಲಿ ಬರ್ತಾರ ಅಂತದ್ದು. ಸೊ ಇದೆಲ್ಲ ನೋಡ್ತಾ ಇದ್ದಾಗ ನನ್ನಲ್ಲಿ ಏನೋ ಒಂದು ಭಾವನೆ ಬರ್ತಾ ಇತ್ತು ಅವಾಗ ಜನಗಳಿಗೆ ಏನಾದರೂ ಒಂದು ಉಪಯೋಗ ಆಗಂತದ್ದು, ಸಮಾಜಮುಖಿ ಕೆಲಸಗಳಲ್ಲಿ ನಾನು ತೊಡಸ್ಕೊಬೇಕು. ಬಹುರಾಷ್ಟ್ರೀಯ ಕಂಪನಿಯಲ್ಲಿ ನಾನೊಂದು ಸಂಬಳ ತಗೊಂಡು ಕೂತ್ಕೊಂಡೆ ಕೆಲಸ ಮಾಡಿದೆ, ಅವತ್ತಿಗೆ ಸರಿ ಅನ್ನಿಸ್ತಿತ್ತು, ಕಾಲಕ್ರಮೇಣ ನನಗೆ ಅನ್ಸಕ್ ಸ್ಟಾರ್ಟ್ ಆಯಿತು ಏನಾದರೂ ಒಂದು ಸಮಾಜಮುಖಿ ಕೆಲಸಗಳಲ್ಲಿ ತೊಡಸ್ಕೊಬೇಕು. ಸೊ ಆ ಥರ ಇದ್ದಾಗ ನಾನು ಯೋಚನೆ ಮಾಡ್ತಾ ಇದ್ದೆ, ಸಮಾಜಮುಖಿ ಕೆಲಸಗಳಲ್ಲಿ ತೊಡಸ್ಕೋಬೇಕು ಅಂತಂದ್ರೆ ಸರ್ ಒಂದು ಯಾವ್ದಾದ್ರು ರಾಜಕೀಯ ಹಿನ್ನೆಲೆ ಇರಬೇಕು, ಇಲ್ಲ ಯಾವ್ದಾದ್ರು ಸೆಲೆಬ್ರಿಟೀಸ್ ಆ ತರ ಇರಬೇಕು. ಸಾಮಾನ್ಯ ಜನಗಳು ತೊಡಸ್ಕೋಬಹುದಿಲ್ಲ ಅಂತಲ್ಲ, ಅವರು ಯಾವುದ್ರಲ್ಲಿ ಒಲವು ತೋರಿಸ್ತಾರೆ, ಯಾವುದು ಅವರಿಗೆ ಸರಿ ಅನ್ಸುತ್ತೆ ಅದರಲ್ಲಿ ಖಂಡಿತ ತೊಡಸ್ಕೋಬಹುದು. ಆ ಒಂದ್ ನಿಟ್ಟಲ್ಲಿ ನಾನು ಮುಂಚೆಯಿಂದಲೂ ಒಂದು ಇತ್ತು ಜನಗಳಿಗೆ ಒಂದು ಒಳ್ಳೇದನ್ನು ಬಯಸಬೇಕು, ಒಳ್ಳೇದನ್ನು ಕೊಡಬೇಕು ಅಂತ. ಆ ಒಂದು ನಿಟ್ಟಿನಲ್ಲಿ ಯೋಚನೆ ಮಾಡ್ತಾ ಇದ್ದಾಗ ನನಗೆ ಇವತ್ತು ಆರೋಗ್ಯದ ಒಂದು ವಿಷಯದಲ್ಲಿ ಎಷ್ಟು ಗೊಂದಲಮಯವಾಗಿದೆ, ಮತ್ತೆ ಆಹಾರದ ವಿಷಯದಲ್ಲಿ ಎಷ್ಟು ಕಲಬೆರಕೆ ಆಗ್ತಾ ಇದೆ ಅದನ್ನೆಲ್ಲ ನೋಡಿದಾಗ ಅದನ್ನ ಸೀರಿಯಸ್ ಆಗಿ ತಗೊಂಡೆ ನಾನು, ಸ್ವಲ್ಪ ಸೀರಿಯಸ್ ಆಗಿ ಅದನ್ನ ತಗೊಂಡು ಆ ಒಂದು ನಿಟ್ಟಿನಲ್ಲಿ ಏನಾದರೂ ಒಂದು ಮಾಡಬಹುದಾ ಅಂತ ಯೋಚನೆ ಮಾಡ್ತಿದ್ದಾಗ ಆಹಾರದ ಕಲಬೆರಕೆಯಲ್ಲಿ ಮೈನು ತುಂಬಾ ಅನಾರೋಗ್ಯಗಳಿಗೆ ಕಾರಣ ಆಗಿರುವಂತದ್ದು ಈ ಅಡುಗೆ ಎಣ್ಣೆ. ಅಡುಗೆ ಎಣ್ಣೆಯಲ್ಲಿ ಇರುವಂತ ಕಲಬೆರಕೆ, ಆ ಕಲಬೆರಕೆ ಅನ್ಬಾರ್ದು, ಅದು ಒಂದು ವಿಷ, ಅಡುಗೆ ಎಣ್ಣೆಯಲ್ಲಿ ಇರೋದು ಈಗ ವಿಷ, ಜನಗಳು ಅದನ್ನ ತಿಂತಾ ಇದ್ದಾರೆ. ಸೊ ಅದನ್ನ ಆ ತಿಂದು ಜನಗಳು ಬದುಕ್ತಾ ಇದ್ದಾರೆ, ಆ ಮುಂದಿನ ಜೀವನ ಏನು ಅಂತ ಗೊತ್ತಿಲ್ಲ ಅವರಿಗೆ. ಅಷ್ಟೊಂದು ಆಧುನಿಕ ಮಾಡರ್ನ್ ಕಾಯಿಲೆಗಳೆಲ್ಲ ಬರ್ತಾ ಇದೆ, ಆದ್ರೂ ಸಹ ಅವರಿಗೆ ಅರಿವಿಲ್ದಂಗೆ ಅದನ್ನ ಉಪಯೋಗಿಸ್ತಾ ಇದ್ದಾರೆ. ಸೊ ಅದೆಲ್ಲ ಇದ್ದಾಗ ಅದನ್ನ ಸೀರಿಯಸ್ ಆಗಿ ತಗೊಂಡು ಆ ಒಂದು ಅಡುಗೆ ಎಣ್ಣೆಯಲ್ಲಿ ನಾವು ಈ ರೀತಿಯ ಒಂದು ವಿಷಯನ ತಿಂತಾ ಇದ್ರ ಜನಗಳು, ಆ ಶುದ್ಧ ಅಡುಗೆ ಎಣ್ಣೆ ಅಂದ್ರೆ ಏನು, ಅದನ್ನ ಯಾವ ರೀತಿ ತಯಾರಿಸ್ತಾರೆ, ಶುದ್ಧ ಎಣ್ಣೆ ನಾವು ರೀಚ್ ಮಾಡಬಹುದಾ, ರೀಚ್ ಮಾಡದಿದ್ರೆ ಯಾವ ತರ ದಾರಿಗಳಿದೆ ಅಂತೆಲ್ಲ ಯೋಚನೆ ಮಾಡಿದಾಗ ಈ ಗಾಣದ ಎಣ್ಣೆ ಅನ್ನೋದು ನನಗೆ ತುಂಬಾ ಒಂದು ವಿಶೇಷವಾಗಿ ನನಗೆ ಇಷ್ಟ ಆಯ್ತು. ಸೊ ನಮ್ಮ ಜನಗಳಿಗೆ ಸಮಾಜ ಮುಖಿಯಾಗಿ ಏನಾರು ಒಂದು ಮಾಡಬೇಕು ಅಂತ ಇದ್ದಾಗ ನನ್ನ ಕೈಗೆ ಎಟುಕುವಂತ ಒಂದು ಕೆಲಸ ಅನಿಸ್ತಿದ್ ನನಗೆ ಇರೋದ್ರಲ್ಲಿ. ಪರವಾಗಿಲ್ಲ, ನಾನು ಇದನ್ನ ಮಾಡಿದ್ರೆ ಅಟ್ಲೀಸ್ಟ್ ಜನಗಳಿಗೆ ಒಂದು ಚಿಕ್ಕ ಒಂದು ಜನಸೇವೆ ಮಾಡ್ದಂಗೂ ಆಗುತ್ತೆ, ಮತ್ತೆ ಜನಗಳಲ್ಲಿ ಒಂದು ಜಾಗೃತಿ ಮೂಡಿಸಿದಂಗಾಗುತ್ತೆ. ಆ ತರ ಒಂದು ಆಲೋಚನೆಯಿಂದ ನಾನು ಇದನ್ನ ಆಯ್ಕೆ ಮಾಡಿಕೊಂಡೆ ಸರ್. ಈಗ ನೀವು ಹೇಳಿದ್ರಿ ಈ ತರದ ಒಂದು ಇದನ್ನ ಆಯ್ಕೆ ಮಾಡ್ಕೊಳ್ಬೇಕಾಗಿ ಬಂತು. ಈ ಎಣ್ಣೆ ಅನ್ನುವಂಥದ್ದು ಏನಿದೆಯೋ ಈ ಉದ್ಯಮದಲ್ಲಿ ಸಾಕಷ್ಟು ಗೊಂದಲಗಳಿದ್ದಾವೆ, ಸಾಕಷ್ಟು ಅನಾನುಕೂಲಗಳನ್ನ ಜನರು ಎದುರಿಸ್ತಾ ಇದಾರೆ ಅಂತ ಹೇಳಿ. ಎಂತ ಎಣ್ಣೆ ನಾವು ಬಳಸ್ತಾ ಇದೀವಿ, ಏನ್ ಸಮಸ್ಯೆ ಇದೆ ಅದರಲ್ಲಿ? ಅಡುಗೆ ಎಣ್ಣೆ ಅನ್ನೋ ಒಂದು ವಿಷಯ ಬಂದಾಗ ಸರ್, ಕೆಲವು ವರ್ಗದವರು ಮಾತ್ರ ತಿಳ್ಕೊಂತ ಇದ್ದಾರೆ ಇದರಲ್ಲಿ ಏನಿದೆ ಏನಾಗಿದೆ ಅಂತ. ಎಷ್ಟೋ ಜನಗಳಿಗೆ ಇನ್ನೂ ಅದ್ರ ಬಗ್ಗೆ ಗೊತ್ತಿಲ್ಲ. ಏನಂದ್ರೆ ಇನ್ಫ್ಯಾಕ್ಟ್ ನಮ್ಗೂ ಮುಂಚೆ ಗೊತ್ತಿರಲಿಲ್ಲ. ನಾವು ಒಂದು ವಿದ್ಯಾಭ್ಯಾಸ ಮಾಡಿದ್ವಿ, ವಿದ್ಯಾಭ್ಯಾಸ ಆದ್ಮೇಲೆ ಒಂದು ಕೆಲಸಕ್ಕೆ ಸೇರಿದ್ವಿ, ಬಹುರಾಷ್ಟ್ರೀಯ ಕಂಪನಿ ಅಂದ್ರೆ ಬೆಳಗಿನ ಸಂಜೆವರೆಗೂ ನೈಟ್ ಆದರೂ ಕೆಲಸ ಮಾಡ್ತಿರ್ತೀವಿ, ಮನೆಗೆ ಬರ್ತೀವಿ, ಸೊ ಅದೇ ಇದರಲ್ಲಿರ್ತೀವಿ. ಸೊ ಇವತ್ತೇನಾಗಿದೆ ಅಂದ್ರೆ ಪ್ರಪಂಚದಲ್ಲಿ ತುಂಬಾ ಒಂದು ಅನಾನುಕೂಲಗಳು ಮತ್ತೆ ಒಂದು ಅನಾರೋಗ್ಯ ಪರಿಸ್ಥಿತಿಗಳು ನಿರ್ಮಾಣ ಆಗ್ತಾ ಇದಾವೆ. ಅದಕ್ಕೆ ಜನಗಳೇ ಕಾರಣ, ಬಟ್ ಗೊತ್ತಿಲ್ಲ ಜನಗಳಿಗೆ, ಸಾಮಾನ್ಯ ಜನಗಳು ಅರಿವು ಆಗ್ತಾ ಇಲ್ಲ ಅದು. ಈ ಎಣ್ಣೆ ವಿಷಯಕ್ಕೆ ಬಂದಾಗ ಏನಾಗುತ್ತೆ ಅಂತಂದ್ರೆ, ಅಡುಗೆ ಎಣ್ಣೆ ಅನ್ನೋದು ಏನಿತ್ತು, ನಾವು ಪುರಾತನ ಒಂದು ಕಾಲವನ್ನು ನೋಡಿದಾಗ ನಮ್ಮ ಪೂರ್ವಜರೆಲ್ಲ ಏನ್ ಮಾಡ್ತಿದ್ರು, ಅಡುಗೆ ಎಣ್ಣೆನ ಬಳಸಬೇಕಾದ್ರೆ ಅವರು ಗಾಣದಲ್ಲಿ, ಎತ್ತಿನ ಗಾಣದಲ್ಲಿ ಎಣ್ಣೆ ಬೀಜಗಳನ್ನ, ಅದಕ್ಕಿಂತಲೂ ಮುಂಚೆ ಎತ್ತಿನ ಗಾಣ ಒಂದು ಪರಿಕಲ್ಪನೆ ಬರೋಕ್ಕಿಂತ ಮುಂಚೆ ಈ ಒಂದು ಕಲ್ಲಿನ ಮೇಲೆ ಕಾಳುಗಳನ್ನ ಹಾಕಿ ಅದರಲ್ಲಿ ಒಂದು ಒತ್ತಡದಿಂದ ಅದನ್ನು ಬೀಸಿ ಅದರಿಂದ ಎಣ್ಣೆ ತೆಗೆದು ಉಪಯೋಗಿಸ್ತಿದ್ರು. ಏನಂದ್ರೆ ಎಣ್ಣೆ ನಮಗೆ ಮೂಲತಃ ನಮ್ಮ ಜೀವನಕ್ಕೆ ಬೇಕು, ನಮ್ಮ ಜೀವಕ್ಕೆ, ಆರೋಗ್ಯಕ್ಕೆ, ಜೀವಕೋಶಗಳ ಬೆಳವಣಿಗೆಗೆ, ನರ್ವ್ಸ್ ಬೆಳವಣಿಗೆಗೆ, ಬೋನ್ಸ್ಗೆ. ಸೊ ಅದೊಂದು ನಮ್ಮ ದೇಹ ನೀರಿನ ಒಂದು ಅವಲಂಬಿತವಾಗಿ ಎಷ್ಟಿದೆಯೋ ಹಂಗೆ ಕೊಬ್ಬು ಸಹ ಅಗತ್ಯ ಇದೆ. ಸೊ ಹಾಗಾಗಿ ಅವರು ಅವಾಗಿಂದಲೂ ನಮ್ಮ ಆಹಾರದಲ್ಲಿ ಅದನ್ನು ರೂಢಿಸ್ಕೊಂಡ್ ಬಂದಿದ್ರು, ಅದನ್ನ ಆಹಾರದಲ್ಲಿ ಸೇರಿಸಿಕೊಂಡು ರೂಢಿಸ್ಕೊಂಡ್ ಬಂದಿದ್ರು. ಸೊ ಈ ಅಡುಗೆ ಎಣ್ಣೆ ಯಾವಾಗ ಅವರು ನಮ್ಮ ಪೂರ್ವಜರು ಬಳಸ್ತಾ ಇದ್ರು, ಅವ್ರ ಕೈಯಾರ ಅವರು ಅದನ್ನ ತಕ್ಕೊಂತಾ ಇದ್ರು, ಎತ್ತಿನ ಗಾಣಗಳ ಮೂಲಕ ಒಂದು ಶುದ್ಧವಾದಂತ ತೈಲವನ್ನ ತಯಾರಿಸಿ ಅಡುಗೆಗೆ ಬಳಸ್ತಾ ಇದ್ರು. ಅವಾಗೆಲ್ಲ ಚೆನ್ನಾಗಿ ಆರೋಗ್ಯವಾಗಿದ್ರು, ತುಂಬಾ ಚೆನ್ನಾಗಿತ್ತು ಅದರದ್ದು ಬೆನಿಫಿಟ್ ಸಹ. ಸೊ ಅದು ಕಾಲಕ್ರಮೇಣ ಅಡುಗೆ ಎಣ್ಣೆ ಆತರ ಬಳಸ್ತಾ ಬಳಸ್ತಾ ಇದ್ದಂಗೆ ಒಂದು ಆಧುನಿಕ ಒಂದು ವಿಶೇಷತೆಗಳು, ಆಧುನಿಕವಾದಂತ ಒಂದು ಬದಲಾವಣೆಗಳು ಯಾವ ತರ ಬಂತು. ಸೊ ಹಾಗಾಗಿ ಅದರಲ್ಲಿ ಆ ಇನ್ ಬಿಟ್ವೀನ್ ಅಲ್ಲಿ ಏನಾಗಿರುತ್ತೆ ಅಂತ ನಾವು ಖಂಡಿತ ಹೇಳಕ್ ಆಗಲ್ಲ. ಅದನ್ನ ಒಂದು ಆಧುನೀಕರಣ ಅಂತಲೋ ಅಥವಾ ಒಂದು ಸಿಂಪ್ಲಿಸಿಟಿ ಅಂತ ಹೇಳ್ಬೋದು. ಏನು ಅದನ್ನ ಗಾಣದ ಎಣ್ಣೆಯನ್ನ ಬಿಟ್ಟು ಈ ರಿಫೈನ್ಡ್ ಆಯಿಲ್ಗಳು, ಸಾಲ್ವೆಂಟ್ ಎಕ್ಸ್ಟ್ರಾಕ್ಷನ್ ಮೆಥಡ್, ಸುಮಾರು ಎಣ್ಣೆಗಳನ್ನ ಆ ಗಾಣದ ಎಣ್ಣೆ ಏನ್ ತೆಗೆದಿದ್ರು ಎಣ್ಣೆ ಬೀಜಗಳಿಂದ, ಅದನ್ನ ಆ ಪರಿಕಲ್ಪನೆಯನ್ನ ಮರೆತು ನಾವು ಬೇರೆ ರೀತಿಯಲ್ಲಿ ಎಣ್ಣೆಗಳನ್ನ ಉತ್ಪಾದನೆ ಮಾಡೋಣ, ಅದು ಬೇಗ ಆಗುತ್ತೆ ಅಥವಾ ಬೇಗ ರೀಚ್ ಆಗುತ್ತೆ, ಬೇಗ ಫಿಲ್ಟರ್ ಆಗುತ್ತೆ. ಸೊ ಏನೋ ಒಂದು ಪರಿಕಲ್ಪನೆ ಅಲ್ಲಿ ಉಟ್ಕೊಂಡಿದೆ. ಗಾಣದ ಎಣ್ಣೆಯಿಂದ ಒಂದು ಫ್ಯಾಕ್ಟರಿ ಅಂತ ಹೇಳ್ಬೋದು, ಒಂದು ರಿಫೈನ್ಡ್ ಆಯಿಲ್ ಫ್ಯಾಕ್ಟರಿ, ರಿಫೈನ್ಡ್ ಮೆಥಡ್ ಆಗ್ಬೋದು, ಸಾಲ್ವೆಂಟ್ ಎಕ್ಸ್ಟ್ರಾಕ್ಷನ್ ಆಗ್ಬೋದು. ಸೊ ಬೇರೆ ಒಂದು ರೀತಿಯಲ್ಲಿ ಅವರು ಅದನ್ನ ಸ್ಟಾರ್ಟ್ ಮಾಡಿದ್ರು. ಗಾಣದ ಎಣ್ಣೆಗೂ ಮತ್ತೆ ಆ ಫ್ಯಾಕ್ಟರಿಯಲ್ಲಿ ತಯಾರಿಸಿದ ಎಣ್ಣೆಗಳಿಗೂ ಮೇನ್ ಡಿಫ್ರೆಂಟ್ ಏನ್ ಬರುತ್ತೆ ಅಂದ್ರೆ, ಗಾಣದಲ್ಲಿ ನಾವು ಎಣ್ಣೆ ಬೀಜಗಳನ್ನ ಹಾಕಿದಾಗ ನೇರವಾಗಿ ಎಣ್ಣೆ ಬರುತ್ತೆ. ಅದನ್ನ ಒಂದು ಕೈಗಾರಿಕೋದ್ಯಮವಾಗಿ ಅಥವಾ ಬೇರೆ ರೀತಿಯಲ್ಲಿ, ಬೇರೆ ಮೆಥಡ್ ಅಲ್ಲಿ, ವಿಧಾನಗಳಲ್ಲಿ ಮಾಡಿದಾಗ ಅವರು ಎಣ್ಣೆ ಬೀಜಗಳನ್ನ ಬಳಸಿ ಎಣ್ಣೆಗಳನ್ನು ತೆಗೆಯುವ ಒಂದು ವಿಧಾನದಲ್ಲಿ ಬೇರೆ ಬೇರೆ ರೀತಿಯ ಒಂದು ಪ್ರಿಸರ್ವೇಟಿವ್ಸ್ ಆಗ್ಬಹುದು ಅಥವಾ ಯಾವ್ದಾದ್ರು ಒಂದು ಇಂಟರ್ನಲಿ ಏನಾದ್ರು ಒಂದು ಆಡ್ ಮಾಡ ಅಂತ ಇರುತ್ತೆ, ಅಥವಾ ಪ್ರೋಸೆಸ್ ಅಲ್ಲೇನೆ ಎಫೆಕ್ಟ್ ಆಗೋ ತರ ಇರುತ್ತೆ. ಪ್ರೋಸೆಸ್ ಅಲ್ಲಿ ಎಣ್ಣೆ ಬೀಜಗಳು ಬಿಡುಗಡೆ ಆಗ್ಬೇಕಾದ್ರೆ ಅದರಲ್ಲಿ ಅದರ ಗುಣಗಳು ಹಾಳಾಗುವಂತ ಒಂದು ಪರಿಸ್ಥಿತಿಗೆ ತಗೊಂಡೋಗುವಂತ ಒಂದು ಪ್ರೋಸೆಸ್ಗಳು ಇನ್ವಾಲ್ವ್ ಆಗುತ್ತೆ ಅದರಲ್ಲಿ, ಅದು ಈ ತರ ಅಂತಲೇ ಹೇಳಕ್ಕಾಗಲ್ಲ. ಸೊ ಎಣ್ಣೆ ಬೀಜಗಳಲ್ಲಿ ಎಣ್ಣೆ ಏನಿರುತ್ತೆ ಅದು ನೇರವಾಗಿ ಮುಟ್ಟಲ್ಲ, ಅದರ ಗುಣಗಳೆಲ್ಲ ಕಳ್ಕೊಳುತ್ತೆ. ಆ ತರ ಒಂದು ವಿಧಾನಗಳಿದೆ. ಸೊ ಅದರಲ್ಲಿ ಪೂರ್ವಜರು ನಮ್ಮ ಒಂದು ಒಳ್ಳೆ ರೀತಿಯಲ್ಲಿ ಎಣ್ಣೆಗಳನ್ನ ಬಳಸ್ತಾ ಇದ್ರು. ಕಾಲಕ್ರಮೇಣ ಅದೇನಾಯ್ತು ಅಂತಂದ್ರೆ, ಪೂರ್ವಜರು ಬಳಸ್ತಾ ಇರೋಂತ ಎಣ್ಣೆ ಏನಿತ್ತು ಅಶುದ್ಧ, ಆ ಶುದ್ಧತೆ ಕಾಲಕ್ರಮೇಣ ಮರೆಯಾಯಿತು. ಹೌದು, ಯಾಕೆ ಮರೆಯಾಯಿತು, ಶುದ್ಧವಾದ ಎಣ್ಣೆ ಯಾಕೆ ಬರಲಿಲ್ಲ, ಅವರು ಮಾಡುವಂತ ವಿಧಾನಗಳಲ್ಲಿ ಬದಲಾವಣೆಗಳನ್ನು ಮಾಡಿಕೊಳ್ಳುವ ಮೂಲಕ ಅಥವಾ ಲಾಭದಾಯಕ ಒಂದು ಯೋಚನೆಯಿಂದ ಅಥವಾ ಲಾಭದ ಪ್ರವೃತ್ತಿ ಆಗ್ಬಹುದು ಅಥವಾ ಹೆಚ್ಚು ಉತ್ಪಾದನೆ ಮಾಡುವ ಒಂದು ಒಂದು ಪ್ರವೃತ್ತಿಯಿಂದ ಇರ್ಬೋದು, ಬೇರೆ ಬೇರೆ ಎಲ್ಲಾ ಕಾರಣಗಳಿಂದಾಗಿ ಅವರು ಮಾಡುವ ವಿಧಾನದಲ್ಲಿ ಎಣ್ಣೆಯನ್ನ ಶುದ್ಧತೆಯನ್ನ ಕಳಪೆ ಗುಣಮಟ್ಟಕ್ಕೆ ತೆಗೆದುಕೊಂಡು ಹೋಗುವಷ್ಟು ಒಂದು ದುಸ್ಸಾಹಸ ಕೇಳಿತಾರೆ ಜನಗಳು. ಅದು ಆಗ್ತಾ ಇದೆ, ಮುಂಚೆಯಿಂದ ಹಾಕಕ್ ಸ್ಟಾರ್ಟ್ ಆಯ್ತು, ಇಲ್ಲಿವರೆಗೂ ಆಗ್ತಾ ಇದೆ. ಏನಕ್ಕೆ ಇವತ್ತು ಈ ತರ ಆಗ್ತಾ ಇದೆ, ಎಣ್ಣೆಗಳಲ್ಲಿರುವಂತಹ ಕೆಮಿಕಲ್ಲು ಎಲ್ಲ ಮಾತಾಡ್ತಾ ಇದಾರೆ. ಎಣ್ಣೆಗಳಲ್ಲಿ ಏನಾಗ್ತಾ ಇದೆ ಅಂದ್ರೆ, ಈಗ ಸುಮಾರು ಮಾಧ್ಯಮಗಳಲ್ಲಿ ಬಂದಿದೆ, ಯೂಟ್ಯೂಬ್ ಚಾನೆಲ್ಗಳಲ್ಲೆಲ್ಲ ಬಂದಿದೆ, ಎಷ್ಟೋ ಜನಕ್ಕೆ ಆಲ್ರೆಡಿ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಇದೆ, ಇನ್ನು ಕೆಲವರಿಗೆ ಗೊತ್ತಾಗಬೇಕಾಗಿದೆ. ಇವತ್ತು ಅಡುಗೆ ಎಣ್ಣೆ ಏನಿದೆ, ಅಡುಗೆ ಎಣ್ಣೆ ನಾವು ಬಳಸ್ತಿರುವಂತಹ ಅಡುಗೆ ಎಣ್ಣೆ ಅದು ಅಡುಗೆ ಎಣ್ಣೆನೇ ಅಲ್ಲ. ಹೇಗೆ ಮಾಡ್ತಾರೆ ಅದನ್ನ? ಅಡುಗೆ ಎಣ್ಣೆಯಲ್ಲಿ ಏನ್ ಮಾಡ್ತಾರೆ, ನಮಗೆ ತಿಳಿದಿರುವಂತ ಒಂದು ಮಾಹಿತಿ ಜನರಲ್ ಆಗಿ, ಇವತ್ತು ನಾವು ಸಾಮಾನ್ಯ ಜನರಾಗಿ ಕ್ಯಾಲ್ಕುಲೇಟ್ ಮಾಡಬಹುದು ಸರ್, ಒಂದು ಕಡಲೆಕಾಯಿ ಎಣ್ಣೆ ಬೇಕು ಅಂತಂದ್ರೆ 3 ಕೆಜಿ ಕಡಲೆಕಾಯಿ ಬೀಜ ಹಾಕಿದ್ರೆ 1 ಲೀಟರ್ ಎಣ್ಣೆ ಬರುತ್ತೆ. ಹೌದು, 3 ಕೆಜಿ ಕಡಲೆಕಾಯಿ ಬೀಜ ಹಾಕಿದ್ರೆ 1 ಲೀಟರ್ ಎಣ್ಣೆ ಬರುತ್ತೆ. ಸೂರ್ಯಕಾಂತಿ ಎಣ್ಣೆ 4-5 ಕೆಜಿ ಹಾಕಿದ್ರೆ 1 ಲೀಟರ್ ಎಣ್ಣೆ ಬರುತ್ತೆ. ಸೊ ಇದೆಲ್ಲ ಒಂದು ಸಿಂಪಲ್ ಕ್ಯಾಲ್ಕುಲೇಷನ್ ಅನ್ನು ನೋಡಿದಾಗ, ಇವತ್ತು ಉದಾಹರಣೆಗೆ ಕಡಲೆಕಾಯಿ ತಗೊಂಡ್ರೆ 3 ಕೆಜಿ ಕಡಲೆಕಾಯಿ ಬೀಜಕ್ಕೆ 1 ಲೀಟರ್ ಬರುತ್ತೆ ಅಂದ್ರೆ, ಇವತ್ತು ಒಂದು ಆವರೇಜ್ ಆಗಿ ಒಳ್ಳೆ ಕಡಲೆಕಾಯಿ ಬೀಜ ಒಂದು 100 ರೂಪಾಯಿ ಅಂತ ತಗೊಂಡ್ರು 300 ರೂಪಾಯಿ ಆಗುತ್ತೆ. 300 ರೂಪಾಯಿಗೆ 1 ಲೀಟರ್ ಕಡಲೆಕಾಯಿ ಎಣ್ಣೆ ಬಂದ್ರೆ ಅವನಿಗೆ ಉತ್ಪಾದನಾ ವೆಚ್ಚ, ಒಂದು ಕೂಲಿ, ಎಲ್ಲ ಒಂದು ಚಾರ್ಜಸ್ ಎಲ್ಲ ಸೇರಿ, ಮಷಿನರೀಸ್ತು ಎಲ್ಲ ಉತ್ಪಾದನಾಕ್ಕೆ ಬೇಕಾಗಿರುವಂತ ಎಲ್ಲ ವೆಚ್ಚಗಳನ್ನು ಕನ್ಸಿಡರ್ ಮಾಡಿದ್ರು ಸಹ ಅವನು 250-300ಕ್ಕಿಂತ ಕೆಳಗಡೆ ಅಂತೂ ಎಣ್ಣೆ ಕೊಡೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಹಾಗಿದ್ದಾಗ ಇವತ್ತು 120-130 ರೂಪಾಯಿಗೆ ಎಣ್ಣೆ ಸಿಗ್ತಾ ಇದೆ. ಸೂರ್ಯಕಾಂತಿ ಎಣ್ಣೆಯಲ್ಲಿ ನಮ್ಮ ಎಣ್ಣೆ ಬೀಜಗಳಲ್ಲೆಲ್ಲ ಇರೋದ್ರಲ್ಲಿ ತುಂಬಾ ಕಮ್ಮಿ ಆಯಿಲ್ ಪರ್ಸೆಂಟೇಜ್ ಇರೋದು ಸೂರ್ಯಕಾಂತಿ ಸನ್ಫ್ಲವರ್, 18% ಆಫ್ ಆಯಿಲ್ ಇರುತ್ತೆ ಸೂರ್ಯಕಾಂತಿ ಬೀಜದಲ್ಲಿ. ಅದರಲ್ಲಿ ನೀವು 100% 1 ಲೀಟರ್ ಎಣ್ಣೆ ಬರಬೇಕು ಅಂತಂದ್ರೆ 4.5-5 ಕೆಜಿ ಸೂರ್ಯಕಾಂತಿ ಬೀಜ ಬೇಕು. ಇವತ್ತು ಸೂರ್ಯಕಾಂತಿ ಬೀಜ ಒಳ್ಳೇದು 65-70 ರೂಪಾಯಿ ಮೇಲಿದೆ, ಅಲ್ಲಿಗೆ ಅದ್ರದ್ದೇ ಬೆಲೆ ಒಂದು 280-300 ರೂಪಾಯಿ ಮೇಲಾಗುತ್ತೆ. ಅದಕ್ಕೆ ಅವನು ಬಳಸುವಂತ ಮಷಿನರೀಸ್ ಆಗ್ಬಹುದು, ಕೂಲಿ ಕಾರ್ಮಿಕರಾಗ್ಬಹುದು, ಒಂದು ವಿದ್ಯುಚ್ಛಕ್ತಿಯ ಒಂದು ಇದಾಗ್ಬಹುದು, ವೆಚ್ಚ ಆಗ್ಬಹುದು, ನಿರ್ವಹಣಾ ವೆಚ್ಚ ಆಗ್ಬಹುದು, ಮಾರಾಟದ ವೆಚ್ಚ ಆಗ್ಬಹುದು, ಎಲ್ಲದನ್ನು ಸೇರಿಸಿದ್ರು ಅವನು ಇವತ್ತು 300 ರೂಪಾಯಿಗಿಂತ ಮೇಲೆನೆ ಮಾರಬೇಕು. 120-140 ರೂಪಾಯಿಗೆ ಕೊಡ್ತಾ ಇದಾರೆ. ಸೊ ಇದು ಎಲ್ಲರೂ ಗೊತ್ತಾಗ್ತಾ ಇದೆ, ಈಗ ಗೊತ್ತಾಗ್ತಾ ಇದೆ, ಬಟ್ ಅದರಲ್ಲಿ ಇರುವಂತ ಕಟು ಸತ್ಯ ಏನು ಅಂತಂದ್ರೆ, ಸೊ ಈ ತರ ಕೊಡ್ತಾ ಇದಾರೆ ಅಂದ್ರೆ ಅವ್ರು ಕೊಡ್ತಿರೋ ಎಣ್ಣೆಯಲ್ಲಿ ಸಂಪೂರ್ಣವಾದಂತ ಶುದ್ಧ ಸೂರ್ಯಕಾಂತಿ ಬೀಜದ ಎಣ್ಣೆ ಇಲ್ಲ. ಮತ್ತೇನಿದೆ ಅದರಲ್ಲಿ, ನಮಗೆ ತಿಳಿದಿರುವ ಮಾಹಿತಿ ಪ್ರಕಾರ ಒಂದು ಅಡುಗೆ ಎಣ್ಣೆಯಲ್ಲಿ ಮೇಜರ್ ಬಂದ್ಬಿಟ್ಟು ಒಂದು ವೈಟ್ ಆಯಿಲ್, ಪ್ಯಾರಾಫಿನ್ ಆಯಿಲ್ ಅಂತ ಹೇಳ್ತೀವಿ. ಸೊ ಪ್ಯಾರಾಫಿನ್ ಆಯಿಲ್ ಅಂತಂದ್ರೆ ಒಂದು ಪೆಟ್ರೋಲಿಯಂ ಪ್ರಾಡಕ್ಟ್. ಪೆಟ್ರೋಲಿಯಂ ಪ್ರಾಡಕ್ಟ್ ಅಲ್ಲಿ ಎಷ್ಟು ಒಂದು ವಿಷಕಾರಿ ಅಂಶಗಳಿದೆ ಅಂದ್ರೆ ಅದು ಕೆಮಿಕಲ್, ಅದು ಬೇರೆ ದೇಶಗಳಲ್ಲಿ ಅದನ್ನ ಬ್ಯಾನ್ ಮಾಡಿದರೆ. ಸೊ ಇದೆಲ್ಲ ಏನಂದ್ರೆ ಸರ್, ಹೇಳೋದಕ್ಕೆ ನಮಗೆ ಭಯ ಆಗುತ್ತೆ, ಒಂದ್ ಕಡೆ ಇದು ನಿಜನೋ ಅಥವಾ ಸುಳ್ಳು ಅಂತಲೂ ಗೊತ್ತಾಗಲ್ಲ, ಯಾಕೆಂದ್ರೆ ನಾವು ಅದನ್ನ ತಿಂತಾ ಇದೀವಿ. ಸೊ ನಮ್ಮ ವ್ಯವಸ್ಥೆ ಏನಿದೆ, ಮತ್ತೆ ನಮ್ಮ ವ್ಯವಸ್ಥೆ ಏನಾಗಿದೆ, ಇವತ್ತು ವಿಷನ ತಿಂತಾ ಇದಾರೆ, ಜನ ವಿಷನ ಜನಗಳಿಗೆ ತಲುಪಿಸ್ತಾ ಇದಾರೆ ಅಂದ್ರೆ ವ್ಯವಸ್ಥೆ ಯಾವ ಮಟ್ಟದಲ್ಲಿದೆ ಅಂತ ಒಂದು ನಮಗೆ ದಿಗ್ಭ್ರಾಂತರ ಆಗ್ತೀವಿ ನಾವು. ಆತರ ಮಾಡ್ತಾ ಇದಾರೆ, ಏನು ಕೆಮಿಕಲ್ ನ ಹಾಡ್ ಮಾಡೋದು. ಮತ್ತೆ ಎಣ್ಣೆನ ತಯಾರಿಸಿದಾಗ ಸರ್, ನಾವು ಗಾಣದಲ್ಲಿ ಎಣ್ಣೆನ ತಯಾರಿಸಿದ್ರೆ ಸಂಪೂರ್ಣ ಶುದ್ಧವಾಗಿ ಬರುತ್ತೆ, ಅದರದೇ ಆದಂತ ಒಂದು ಬಣ್ಣ ಇರುತ್ತೆ, ರುಚಿ ಇರುತ್ತೆ, ವಾಸನೆ ಇರುತ್ತೆ, ಅದು ಫ್ರೆಶ್ ಆಗಿ ನ್ಯಾಚುರಲ್ ಆಗಿ ಸ್ವಾಭಾವಿಕವಾಗಿರೋದ್ರಿಂದ ಅದಕ್ಕೊಂದು ಟೈಮ್ ಪೀರಿಯಡ್ ಅಂತಲೂ ಇರುತ್ತೆ. ಆ ತರ ಇದ್ದಾಗ ಇವರು ಈ ಎಲ್ಲಾ ಪ್ರಿಸರ್ವೇಟಿವ್ಸ್ ನ ಬೇರೆ ಎಲ್ಲ ರಾಸಾಯನಿಕಗಳನ್ನ ಹಾಕಿ ತಯಾರಿಸಿದಂತ ಎಣ್ಣೆ ಅದಕ್ಕೆ ವ್ಯಾಲಿಡಿಟಿ ಕೊಡಬೇಕು ಅಂದ್ರೆ ಪ್ರಿಸರ್ವೇಟಿವ್ಸ್ ಆಡ್ ಮಾಡಲೇಬೇಕು ಅದಕ್ಕೆ, ಅದು ಕೆಡದಂಗೆ, ಬಣ್ಣ ಕಳ್ಕೊಂಡಂಗೆ, ಮತ್ತೆ ಅದರದ ವಾಸನೆ ಕಳ್ಕೊಬಾರ್ದು ಅಂತ ಅದಕ್ಕೆ ಒಂದು ಪ್ರಿಸರ್ವೇಟಿವ್ಸ್ ಹಾಕ್ತಾರೆ, ತುಂಬಾ ದಿನ ಬರಲಿ ಅಂತ ಅದಕ್ಕೊಂದು ಪ್ರಿಸರ್ವೇಟಿವ್ಸ್ ಹಾಕ್ತಾರೆ, ಮತ್ತೆ ಅದು ಏನಂದ್ರೆ ಅದ್ ಏನ್ ಗುಣ ಇದೆ ಅದು ಹಂಗೆ ಇರ್ಲಿ. ಸೊ ಸುಮಾರು ಪ್ರಿಸರ್ವೇಟಿವ್ಸ್, 1-2 ಅಂತ ಹೇಳಕ್ಕಾಗಲ್ಲ ಸರ್. ಇವತ್ತು ಚಿಕ್ಕ ಮಕ್ಳು ತಿನ್ನ ಚಾಕ್ಲೇಟಿಗೆ ಸುಮಾರು ಕೆಮಿಕಲ್ ಪ್ರಿಸರ್ವೇಟಿವ್ಸ್ ಹಾಕ್ತಾ ಇದಾರೆ ಅಂತಂದ್ರೆ, ಸೊ ಅವರು ಅಡುಗೆ ಎಣ್ಣೆಗೆ ಪ್ಯಾರಾಫಿನ್ ಆಯಿಲ್ ಪೆಟ್ರೋಲಿಯಂ ಪ್ರಾಡಕ್ಟ್ ಅನ್ನ ಮಿಕ್ಸ್ ಮಾಡಿದಾರೆ ಅಂದ್ರೆ ಅದಕ್ಕೆ ಇನ್ನೆಷ್ಟು ಪ್ರಿಸರ್ವೇಟಿವ್ಸ್ ಹಾಕ್ಬೋದು ಅಂತ ನಾವು ಕಲ್ಪನೆ ಸಹ ಮಾಡ್ಕೊಳಕ್ ಆಗ್ತಾ ಇಲ್ಲ. ಆ ಒಂದು ಮಟ್ಟಕ್ಕೆ ಹೋಗಿದೆ ಇವತ್ತು ಒಂದು ಕಲಬೆರಕೆ ಅನ್ನೋದು. ಸೊ ಆತರ ಇದ್ದಾಗ ಅದರ ಬೆನಿಫಿಟ್ ಬಗ್ಗೆ ಅಂತೂ ಯೋಚನೆ ಮಾಡಂಗೆ ಇಲ್ಲ. ಸೊ ಆತರ ಒಂದು ವಿಷಕಾರಿ ಪದಾರ್ಥವನ್ನು ತಿಂದಾಗ ಜನಗಳ ಆರೋಗ್ಯ ಏನಾಗಬಹುದು ಅದನ್ನ ನಾವು ಕಲ್ಪನೆಯನ್ನು ಸಹ ಮಾಡ್ಕೊಳಕಾಗಲ್ಲ ಇವತ್ತು. ಹೌದು ಹೌದು, ನೀವು ಈ ಹಂತದಲ್ಲಿ ಆಯ್ಕೆಯನ್ನ ಮಾಡ್ಕೊಂಡಿದ್ದು ಈ ಮರದ ಗಾಣ, ಬೇರೆ ಬೇರೆ ತರದ ಸ್ಟೀಲ್ ಗಾಣಗಳು ಕೂಡ ಇದಾವೆ, ವಿದ್ಯುತ್ ಗಾಣಗಳು ಕೂಡ ಇದ್ದಾವೆ, ಅವು ಕೂಡ ಸಾಕಷ್ಟು ಕೆಲಸವನ್ನ ಮಾಡ್ತಾ ಇದ್ದಾವೆ. ನೀವು ಆಯ್ಕೆ ಮಾಡ್ಕೊಂಡಿದ್ದು ಮರದ ಗಾಣವನ್ನ, ಯಾಕೆ ಮರದ ಗಾಣವನ್ನೇ ನೀವು ಆಯ್ಕೆ ಮಾಡ್ಕೊಂಡಿದ್ದು? ಸರ್, ಈಗ ಗಾಣದ ಎಣ್ಣೆ ಅದೇ ಹೇಳ್ತಾ ಇದೆ. ಸೊ ನಮ್ಮ ಪೂರ್ವಜರ ಒಂದು ಪದ್ಧತಿಯಂತೆ ನಾವು ಗಾಣದ ಎಣ್ಣೆಗೆ ಮತ್ತೆ ಬಂದ್ರೆ, ಮರುಕಳಿಸಿದ್ರೆ, ನಾವು ಈ ಎಲ್ಲ ಅಂಗಡಿಯಲ್ಲಿ ಸಿಗುತ್ತಿರುವಂತಹ ಎಲ್ಲಾ ಈ ಪ್ಯಾರಾಫಿನ್ ಆಯಿಲ್ಸ್ ಒಳಗೊಂಡಿರುವಂತಹ ಈ ಪ್ಯಾಕೆಟ್ ಎಣ್ಣೆಗಳು ಏನಿದೆ ಅದನ್ನ ನಾವು ನಿಲ್ಲಿಸಿದ್ರೆ ಖಂಡಿತ ನಮ್ಮ ಆರೋಗ್ಯದಲ್ಲಿ ಬದಲಾವಣೆ ಆಗೇ ಆಗುತ್ತೆ. ಅದು ನಿಲ್ಲಿಸುವುದು ಹೇಗೆ? ನಾವು ಶುದ್ಧವಾದಂತಹ ಅಡುಗೆ ಎಣ್ಣೆನ ತಯಾರಿಸಬೇಕು. ತಯಾರಿಸುವ ಬಗೆ ಹೇಗೆ? ನಾವು ಮತ್ತೆ ನಮ್ಮ ಪೂರ್ವಜರ ಸ್ಟೈಲ್ ಅಲ್ಲಿ ಗಾಣದ ಎಣ್ಣೆಗೆ ಮೊರೆ ಹೋಗಬೇಕು. ಗಾಣದ ಎಣ್ಣೆಗಳಲ್ಲಿ ನೀವು ಕೇಳದಂಗೆ ನಮ್ಮ ಪೂರ್ವಜರ ಒಂದು ಪದ್ಧತಿಯಂತೆ ಎತ್ತಿನ ಗಾಣ ಇತ್ತು. ಎತ್ತಿನ ಗಾಣದಲ್ಲಿ ಒಂದು ಮರದ ಗಾಣ ಅಂತ ಏನ್ ಹೇಳ್ತೀವಿ ಅದು ಎತ್ತಿನ ಗಾಣಕ್ಕೆ ಸಂಬಂಧಪಟ್ಟಂಗೆನೆ. ಅದು ಎತ್ತಿನ ಗಾಣದಲ್ಲಿ ಏನಂತಂದ್ರೆ ನಾವು ಎಣ್ಣೆ ಬೀಜಗಳನ್ನ ಹಾಕಿದಾಗ ಆ ಎಣ್ಣೆ ಬಿಡುಗಡೆ ಆಗ್ಬೇಕಾದ್ರೆ ಅಲ್ಲಿ ಬಿಸಿ ಆಗಲ್ಲ. ಸೊ ಬಿಸಿ ಆಗಲ್ಲ, ಹಾಗಾಗಿ ಎಣ್ಣೆ ಬೀಜಗಳಿಂದ ಎಣ್ಣೆ ಬಿಡುಗಡೆ ಆದಾಗ ಅದರಲ್ಲಿರುವಂತಹ ಪೋಷಕಾಂಶಗಳೆಲ್ಲ ಉಳ್ಕೊಂಡಿರುತ್ತೆ. ಯಾಕೆ ಬೇರೆ ಗಾಣದಲ್ಲಿ ಬಿಸಿ ಆಗುತ್ತೆ, ಇಲ್ಲಿ ಯಾಕೆ ಬಿಸಿ ಆಗಲ್ಲ? ಬೇರೆ ಗಾಣಗಳಲ್ಲಿ ಒಂದು ಅದು ಆಧುನೀಕರಣ ಆಗ್ತಾ ಆಗ್ತಾ ಏನಾಯ್ತು, ಬೇರೆ ಬೇರೆ ವಿಧಾನಗಳು ಬಂತು ಎಣ್ಣೆ ತೆಗೆಯೋದಕ್ಕೆ. ಸೊ ಅದರಲ್ಲಿ ಅವರು ಮೆಕ್ಯಾನಿಕಲ್ ಫೋರ್ಸ್ ಸ್ಪ್ರಿಂಗ್ ಟೈಪ್ ಅಥವಾ ಒಂದು ಐರನ್ ರೋಟರಿ ಅಂತೆಲ್ಲ ಹೇಳ್ತೀವಿ ಆ ತರ, ಎಕ್ಸ್ಪೆಲ್ಲರ್ ಮೆಥಡ್ ಅಂತ ಇದೆ, ಸುಮಾರು ಮೆಥಡ್ ಗಳಿದೆ ಸರ್ ಇಲ್ಲ ಅಂತಲ್ಲ. ಸೊ ಎಲ್ಲಾ ಮೆಥಡಲ್ಲೂ ಅವರು ಏನ್ ಎಣ್ಣೆ ತೆಗಿತಾರೆ ಅವಾಗ ಆ ಎಣ್ಣೆಯಲ್ಲಿ ಪದಾರ್ಥಗಳಲ್ಲಿ ಇರುವಂತ ಗುಣಗಳು ಹಾಳಾಗಬಾರ್ದು, ಅದ್ರಲ್ಲಿ ಏನ್ ಪೋಷಕಾಂಶಗಳಿದೆ ಹಂಗೆ ಉಳ್ಕೊಬೇಕು, ರಿಟೈನ್ ಆಗ್ಬೇಕು. ಸೊ ಆ ಒಂದು ಪರ್ಸೆಂಟೇಜ್ ಹೆಚ್ಚು ಉಳ್ಕೊಳೋದು, ಎಲ್ಲಾ ಪೋಷಕಾಂಶಗಳು ಉಳ್ಕೊಳೋದು ಮರದಲ್ಲಿ ಎಣ್ಣೆ ತೆಗೆದಾಗ ಮಾತ್ರ. ಬೇರೆದರಲ್ಲಿ ತೆಗೆದಾಗ ಸ್ವಲ್ಪ ಪ್ರಮಾಣದಲ್ಲಿ ಅದರ ಪೋಷಕಾಂಶಗಳು ಹಾನಿಯಾಗುತ್ತೆ, ಅಂದ್ರೆ ಸಂಪೂರ್ಣವಾದಂತಹ ಪೋಷಕಾಂಶಗಳು ಸಿಗಲ್ಲ ನಮಗೆ. ಸೊ ಹಾಗಾಗಿ ನನಗೆ ಈ ಶುದ್ಧ ಎಣ್ಣೆನ ಎಷ್ಟು ಜನಗಳಿಗೆ ತಲುಪಿಸಬೇಕು ಅನ್ನೋದು ಮುಖ್ಯವಾಗಿತ್ತು. ಅದ್ರ ಜೊತೆಗೆ ಆರೋಗ್ಯಕರವಾದಂತ ಎಣ್ಣೆ, 100% ಪೋಷಕಾಂಶ ಭರಿತವಾದಂತ ಎಣ್ಣೆ, ಅದು ಮರದ ಗಾಣದಲ್ಲಿ ಬರುವಂತ ಎಣ್ಣೆ, ಅದನ್ನ ಅವರಿಗೆ ಜಾಗೃತಿ ಮೂಡಿಸಬೇಕು, ಅದನ್ನ ಪರಿಚಯಿಸಬೇಕು, ಆ ಒಂದು ಗುರಿ ಇಟ್ಕೊಂಡು ನಾನು ಮಾಡಿದ್ದು. ಇದನ್ನ ಪರಿಚಯಿಸಬೇಕು ಜನಗಳಿಗೆ, ಮತ್ತೆ ಅದರ ಪ್ರಯೋಜನಗಳು, ಆರೋಗ್ಯಕ್ಕೆ ಏನೇನು ಪ್ರಯೋಜನ ಇದೆ, ಮರದ ಗಾಣದ ಒಂದು ಪ್ರಯೋಜನಗಳು, ಗಾಣದ ಎಣ್ಣೆಯ ಪ್ರಯೋಜನಗಳು. ಇವತ್ತು ನಾನು ಮೂಲ ಉದ್ದೇಶ ಮರದ ಗಾಣವನ್ನು ಪರಿಚಯಿಸುವುದು ಎಷ್ಟು ಒಂದು ಮುಖ್ಯವಾಗಿದೆ ಇವತ್ತು, ಅದಕ್ಕಿಂತಲೂ ಒಂದು ಪ್ರಮುಖವಾದಂತ, ಅದಕ್ಕಿಂತಲೂ ಮೊದಲನೇ ಒಂದು ಕೆಲಸ ಅಂತಂದ್ರೆ ಗಾಣದ ಎಣ್ಣೆಗೆ ಜನಗಳನ್ನ ಕರೆತರ್ತಾರ ಮಾಡುವಂತದ್ದು. ನಿಮಗೆ ಗೊತ್ತಿರುವಂತ ಹತ್ತಿರದ ಗಾಣದಲ್ಲಿ ಎಣ್ಣೆಯನ್ನು ನೀವೇ ಬಿಡಿಸ್ಕೊಳ್ಳಿ, ಇಲ್ಲ ಗಾಣದ ಎಣ್ಣೆಯನ್ನು ಬಳಸಿ, ದಯವಿಟ್ಟು ಆ ಒಂದು ಪ್ಯಾಕೆಟ್ ಎಣ್ಣೆ ಏನಿದೆ ಅದನ್ನ ಬಳಸುವುದನ್ನ ನಿಲ್ಲಿಸಿ. ನೀವು ಮನೆಯಲ್ಲಿ ಏನಾದರೂ ಪ್ಯಾಕೆಟ್ ಎಣ್ಣೆ ತಂದಿದ್ರೆ ದಯವಿಟ್ಟು ಅದನ್ನ ದೀಪಕ್ಕೆ ಅಥವಾ ಬೇರೆ ಏನಾದರೂ ಯೂಸ್ ಮಾಡಿ ಪ್ಯಾಕೆಟ್ ಎಣ್ಣೆನ ದಯವಿಟ್ಟು ನಿಲ್ಲಿಸಿ. ಯಾಕೆಂದ್ರೆ ಸರ್, ಇವತ್ತು ಪಬ್ಲಿಕ್ ಆಗಿ ಯಾರು ಅಷ್ಟೊಂದು ಹೇಳ್ತಾ ಇಲ್ಲ, ಓಪನ್ ಆಗಿ ಹೇಳ್ತಾ ಇಲ್ಲ. ಯಾಕೆಂದ್ರೆ ಆ ಪ್ಯಾರಾಫಿನ್ ಆಯಿಲ್ಗಳಲ್ಲಿ ಈಗ ಪ್ಯಾಕೆಟ್ ಎಣ್ಣೆ ಅಂತ ಏನ್ ಹೇಳ್ತೀವಿ, ಆ ತಿಂತಿರುವಂತ ಎಣ್ಣೆಗಳಲ್ಲಿ ಅಷ್ಟು ಹಾನಿಕಾರಕ ಅಂಶಗಳಿದೆ, ಅದನ್ನ ಸೀರಿಯಸ್ ಆಗಿ ತಗೊಂಡು ಯಾರು ಓಪನ್ ಆಗಿ ಹೇಳ್ತಾ ಇಲ್ಲ. ನಾವು ಬದಲಾವಣೆ ಆಗ್ಬೇಕು ಜನಗಳು ತಿಳ್ಕೊಂಡು ಅನ್ನೋದು ನನ್ನ ಒಂದು ಕಳಕಳಿ. ಇದುವರೆಗೆ ಎಣ್ಣೆ ಕಾಳುಗಳ ಮೌಲ್ಯವರ್ಧನೆ ಹಾಗೂ ಶುದ್ಧ ಖಾದ್ಯ ತೈಲ ಉತ್ಪಾದನೆಯಲ್ಲಿ ತೊಡಗಿಸಿಕೊಂಡಿರುವ ಬೇಲೂರು ತಾಲೂಕು ಬಿಪಿ ಕೊಪ್ಪಲಿನ ಬಿಎಸ್ ರಘು ಅವರೊಂದಿಗಿನ ಸಂದರ್ಶನದ ಮೊದಲ ಭಾಗವನ್ನ ಕೇಳಿದಿರಿ. ಈ ಸಂದರ್ಶನದ ಮುಂದುವರೆದ ಭಾಗವನ್ನ ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು. ರೈತ ಬಾಂಧವರೇ, ಇಲ್ಲಿಗೆ ಇಂದಿನ ಕೃಷಿರಂಗ ಕಿಸಾನ್ವಾಣಿ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. ಮತ್ತೆ ನಾಳಿನ ಕೃಷಿರಂಗ ಕಿಸಾನ್ವಾಣಿ ಕಾರ್ಯಕ್ರಮದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ಈಗ ರೈತರಿಗೆ ಹವಾಮಾನ ವರದಿ. ನಾಳೆ ಸಂಜೆಯವರೆಗಿನ ಹವಾಮಾನ ಸೂಚನೆಯಂತೆ ಹಾಸನ ಜಿಲ್ಲೆಯಾದ್ಯಂತ ಭಾಗಶಃ ಮೋಡ ಕವಿದ ವಾತಾವರಣವಿರಲಿದ್ದು ಅಲ್ಲಲ್ಲಿ ಹಗುರದಿಂದ ಸಾಧಾರಣ ಮಳೆ ಬೀಳುವ ಸಾಧ್ಯತೆ ಇರುತ್ತದೆ ಎಂಬುದಾಗಿ ತಿಳಿದು ಬಂದಿದೆ. ಇನ್ನು ತಾಪಮಾನದಲ್ಲಿ ಗರಿಷ್ಠ 33°C, ಕನಿಷ್ಠ 18°C ತಾಪಮಾನ ನಾಳೆ ಸಂಜೆಯವರೆಗೆ ದಾಖಲಾಗಬಹುದಾದ ಸಾಧ್ಯತೆ ಇರುತ್ತದೆ ಎಂಬುದಾಗಿ ಹವಾಮಾನ ಇಲಾಖೆಯು ವರದಿ ಮಾಡಿದೆ. ರೈತರಿಗೆ ಹವಾಮಾನ ವರದಿ ಕೇಳುತ್ತಿದ್ದೀರಿ. ಕರೋನಾ ವೈರಸ್ ಕೆ ಖತರೆ ಸೆ ಬಚತೆ ಹುವೆ ಫಸಲ್ ಕಿ ಕಟಾಯಿ ಬಿಕ್ರಿ ಖರೀದ್ ನಯಿ ಫಸಲ್ ಕಿ ಜುತಾಯಿ ಔರ್ ಬುವಾಯಿ ಸುರಕ್ಷಿತ ಹೋ ಸಕ್ತಿ ಹೈ ಅಗರ್ ಹಮ್ ಲಗಾತಾರ್ ಹಾಥೋ ಕೋ ಸಾಬುನ್ ಔರ್ ಸಾಫ್ ಪಾನಿ ಸೆ ನಿಯಮಿತ ಅಂತರಾಲ್ ಪರ್ ಧೋತೆ ರಹೆ ನಾಕ್ ಮುಹ್ ಕೋ ಮಾಸ್ಕ್ ಗಮ್ಛೆ ಯಾ ಕಪಡೆ ಸೆ ಢಕ್ ಕರ್ ರಖೆ ಆಂಖ್ ಕಾನ್ ನಾಕ್ ಮುಹ್ ನಾ ಛುವೆ ಆಪಸ್ ಮೇ ದೋ ಗಜ್ ಕಿ ದೂರಿ ಬನಾಯೆ ರಖೆ मास्क और दो गज की दूरी के मंत्र को अभी हमें छोड़ना नहीं है. फसलों की बुवाई एवं कटाई करते समय आपस में कम से कम 2 गज की दूरी बनाए रखें. फसल की कटाई करने के बाद छोटे छोटे ढेरों में इकट्ठा करें. कृषि के औजारों की समय समय पर सफाई करें. एक दूसरे के साथ औजारों की अदला बदली न करें. श्रमिकों के शौचालयों और हाथ धोने की जगह की ठीक से सफाई जरूरी है. बुआई कटाई एवं मड़ाई के दौरान इस बात का ध्यान रखें कि इन स्थानों के आसपास कोई थूके नहीं. कंबाइन हार्वेस्टर थ्रेशर जुताई और बुआई की मशीनों को इस्तेमाल से पहले साफ करें. मशीनों के इस्तेमाल से पहले और इस्तेमाल के बाद हाथ साबुन से साफ करें. वाहनों बोरियों थैलियों और पैकिंग के दूसरे सामान की साफ सफाई पर भी खास ध्यान दें.